ಇದು ಕೃಷಿಯ ಮೇಲೆ ಪರಿಣಾಮವನ್ನ ಬೀರೇ ಬೀರತ್ತೆ. ನೋಡಿ, ಬಿತ್ತನೆಗಿಂತ ಮುಂಚಿತವಾಗಿ ಹೆಚ್ಚಿಗೆ ಮಳೆ ಬಂತಂದ್ರೆ ಅದು ಸಮಸ್ಯೆ. ಬಿತ್ತನೆ ಸಂದರ್ಭದಲ್ಲಿ ಅಥವಾ ಬಿತ್ತನೆಗೆ ಪೂರಕವಾಗಿ ಮಳೆ ಬಾರದೆ ಹೋದ್ರೆ ಅದೊಂದು ಸಮಸ್ಯೆ. ಬಿತ್ತನೆ ಮಾಡಿದ್ಮೇಲೆ ಅಥವಾ ಗಿಡ ಹಾಕಿದ್ಮೇಲೆ ಮಳೆ ಹೆಚ್ಚಾದರೂ ಅದು ತೊಂದರೆ. ಹೂವಾಗಿ ಕಾಯಾದಾಗ ಹೆಚ್ಚಿಗೆ ಮಳೆ ಬಂದರೂ ಅದೊಂದು ರೀತಿಯ ಸಮಸ್ಯೆ. ಹೀಗೆ ಬೇರೆ ಬೇರೆ ರೀತಿಯ ತೊಂದರೆಗಳನ್ನ ನಿಭಾಯಿಸಲಿಕ್ಕೆ ಕೃಷಿ ಅರಣ್ಯ ಅಥವಾ ಅರಣ್ಯ ಸೃಷ್ಟಿ ಇದೆಯಲ್ಲ, ಅದು ಪೂರಕವಾಗಿ ನೆರವಾಗ್ತದೆ ಅಂತ ಅನ್ಕೊಂಡು ಎಷ್ಟೋ ಜನ ಮಾತಾಡಿದೆ. ಇವತ್ತು ನಮ್ಮ ಜೊತೆಗೆ ವಿಷಯಗಳನ್ನ ಹಂಚಿಕೊಳ್ತಿದ್ದಾರೆ, ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆಪಿ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವರು PhDಯಲ್ಲಿ ತೇಗದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ಅರಣ್ಯ ಕುರಿತಂತೆ ಇವತ್ತು ಮಾತನಾಡ್ತಿದ್ದಾರೆ. ವಿಜಯಲಕ್ಷ್ಮಿ ಅವರೇ, ವಿಷಯಗಳನ್ನ ತಾವು ಪ್ರಸ್ತಾಪ ಮಾಡಬೇಕು, ಹೇಳಿ. ನಮಸ್ಕಾರ ರೈತ ಬಾಂಧವರೇ. ದೇಶ ವಿದೇಶದಲ್ಲಿ ಈಗ ಪ್ರಸ್ತುತವಾಗಿ ಚರ್ಚೆ ನಡೀತಿರುವುದು ಅಂದ್ರೆ ಕ್ಲೈಮೇಟ್ ಚೇಂಜ್, ಹವಾಮಾನ ವೈಪರೀತ್ಯ. ಎಲ್ಲಿ ನೋಡಿದ್ರು ಕ್ಲೈಮೇಟ್ ಚೇಂಜ್ ಆಗ್ತಿದೆ, ಅಲ್ಲಿ ಹೀಟ್ ವೇವ್ಸ್ ಬರ್ತಿದೆ, ಅಲ್ಲಿ ಮಳೆ ಜಾಸ್ತಿ ಆಗ್ತಿದೆ, ಫ್ಲಡ್ ಆಗ್ತಿದೆ. ಹವಾಮಾನ ವೈಪರೀತ್ಯ ಮತ್ತೆ ಜಾಗತಿಕ ತಾಪಮಾನ ಅಂದ್ರೆ ಏನು? ಭೂಮಿಯಲ್ಲಿ ಸರಾಸರಿ ತಾಪಮಾನ ಜಾಸ್ತಿ ಆಗ್ತಿದೆ. ಯಾಕೆ? ಹಸಿರು ಮನೆ ಅನಿಲಗಳು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಕಂಟೆಂಟ್ ಜಾಸ್ತಿ ಆಗ್ತಿದೆ. ಯಾವ ಕಾರಣದಿಂದ ಜಾಸ್ತಿ ಆಗ್ಬಹುದು? ಯಾಕಂದ್ರೆ ಈಗಿನ ನಗರೀಕರಣ ಹೆಚ್ಚಾಗ್ತಾ ಇದೆ, ಕಾರ್ಖಾನೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕಾರ್ಖಾನೆಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಅತಿಯಾಗಿ ಮರಗಳ ಕಡಿತ ಜಾಸ್ತಿ ಆಗ್ತಿದೆ. ಒಂದು ಮರ ಕಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅಷ್ಟೇ ಡಬಲ್ ಇರುತ್ತೆ. ಮರ ಕಡಿಯೋದ್ರಿಂದ ಆಗಿರ್ಬೋದು, ಕಾರ್ಖಾನೆಗಳಿಂದ ಇರ್ಬೋದು, ಎನ್ಕ್ರೋಚ್ಮೆಂಟ್, ಫಾರೆಸ್ಟ್ ಏರ್ನ ಕಟ್ ಮಾಡಿ ನಾವು ಮನೆಗಳು ಕಟ್ಬೋದು, ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡ್ತಿದೀವಿ. ಇದೆಲ್ಲ ಕಾರಣ ಹವಾಮಾನ ವೈಪರೀತ್ಯಕ್ಕೆ. ಹವಾಮಾನ ವೈಪರೀತ್ಯ ಆದ್ರೆ ಘಟನೆಗಳು ಏನೇನಾಗ್ಬೋದು? ಹಿಮ ಮತ್ತು ಮಂಜುಗಡ್ಡೆ ಕರಗೋ ಸ್ಟಾರ್ಟ್ ಆಗುತ್ತೆ, ಸಮುದ್ರ ಮಟ್ಟ ಜಾಸ್ತಿ ಆಗುತ್ತೆ, ಫ್ಲಡ್ ಜಾಸ್ತಿ ಆಗುತ್ತೆ. ನೋಡಿರ್ಬೋದು ನಮ್ಮ ಕೊಡಗಿನಲ್ಲಿ 2018-19 ಫ್ಲಡ್ ಆಯ್ತು. ಸಡನ್ ಆಗಿ ಫ್ಲಡ್, ಸಡನ್ ಮಳೆ. ನಮ್ಗೆ ಯಾವಾಗ್ಲೂ ಜಾಸ್ತಿ ಮಳೆ ಬರ್ತಾ ಇರುತ್ತೆ, ಬಟ್ ಬಂದಿರೋ ಮಳೆಕ್ಕಿಂತ ಇನ್ನು ಹೈ ಆಗಿ ಬಂದಾಗ ಬೆಟ್ಟ ತುದಿಯಿಂದ ಹಿಡಿದು ಎಲ್ಲ ಎಷ್ಟೋ ಏರಿಯಾ ಎಲ್ಲ ಸಾಯಿಲ್ ಎರೋಷನ್ ಆಗೋಯ್ತು. ಇದೆಲ್ಲ ಹವಾಮಾನ ವೈಪರೀತ್ಯದ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಮತ್ತೇನಾಗ್ಬೋದು, ಮಣ್ಣಿನಲ್ಲಿ ಪ್ರಾಪರ್ಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಈಗ ಯಾವಾಗ್ಲೂ ಕೆಮಿಕಲ್ ಫರ್ಟಿಲೈಸರ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಕೆಮಿಕಲ್ ಫರ್ಟಿಲೈಸರ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ? ಫಸ್ಟ್ ಇಯರ್ ನಿಮ್ಗೆ ಒಳ್ಳೆ ಇಳುವರಿ ಸಿಗುತ್ತೆ, ಸೆಕೆಂಡ್ ಇಯರ್ ಇಳುವರಿ ಸಿಗುತ್ತೆ, ಬಟ್ ಹೋದಂಗೆ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಜೀವ ವೈವಿಧ್ಯತೆ ಇರುತ್ತೆ ಮಣ್ಣಿನಲ್ಲಿ, ಮೈಕ್ರೋಬ್ಸ್ ಇರುತ್ತೆ, ಎಂಜೈಮ್ಸ್ ಇರುತ್ತೆ, ಅದ್ರದ್ದು ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಹೆಂಗೆ ನಾವು ಕೆಮಿಕಲ್ ಜಾಸ್ತಿ ತಿಂತಾ ಹೋದ್ರೆ ಹೆಂಗಾಗುತ್ತೆ ನಮ್ಮಲ್ಲೂ ಹೆಲ್ತ್ ಕಡಿಮೆ ಆಗ, ಹಾಗೆ ಸಾಯಿಲಲ್ಲೂ ಹೆಲ್ತಿನ ಕಂಡೀಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿ ಹೆಲ್ತ್ ಕಡಿಮೆ ಆಗ್ತಾ ಹೋದಂಗೆ, ಫರ್ಟಿಲಿಟಿ ಕಡಿಮೆ ಆದಂಗೆ ನಮ್ಮ ಈಲ್ಡ್ನು ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ಹವಾಮಾನ ವೈಪರೀತ್ಯದ ಇಂಪ್ಯಾಕ್ಟ್ಗಳು. ಮತ್ತೇನಾಗ್ಬೋದು ಅಂದ್ರೆ ಜೈವಿಕ ಗುಣಮಟ್ಟ ಕಡಿಮೆ ಆಗುತ್ತೆ, ಪ್ರಕೃತಿಯಲ್ಲಿ ಅಸಮತೋಲನ ಸ್ಟಾರ್ಟ್ ಆಗ್ಬೋದು. ಮತ್ತೆ ನೀವೀಗೆಲ್ಲ ಕೇಳಿರ್ಬೋದು ಹೀಟ್ ವೇವ್ಸ್ ಅಲ್ಲಿ ಬರ್ತಿದೆ, ದೆಹಲಿಯಲ್ಲಿ ಹೀಟ್ ವೇವ್ಸ್ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಹೀಟ್ ವೇವ್ಸ್ ಇದೆ, ಅಲರ್ಟ್ ಬರ್ತಾ ಇರುತ್ತೆ. ಇದು ಎಲ್ಲ ಹವಾಮಾನದ ವೈಪರೀತ್ಯದ ಇಂಪ್ಯಾಕ್ಟ್ಗಳು. ಭಾರತದಲ್ಲಿ ಒಂದು ಅರಣ್ಯ ನೀತಿ ಬಂತು 1988. ಆ ಅರಣ್ಯ ನೀತಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಾರತದಲ್ಲಿ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಕನಿಷ್ಠ 33% ಅರಣ್ಯ ಪ್ರದೇಶ ಇರಬೇಕು ಅಂತ ಹೇಳ್ತಾರೆ. ಬಟ್ ನಾವು ಈಗ ನೋಡಿದ್ರೆ ನಮ್ಮ ಅರಣ್ಯ ಪ್ರದೇಶ ನಮ್ಮ ಭಾರತದಲ್ಲಿ ಕೇವಲ 24-25% ಮಾತ್ರವಿದೆ. ಅರಣ್ಯ ಪ್ರದೇಶ ಜಾಸ್ತಿ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೋದು? ತುಂಬಾ ಉಪಾಯಗಳಿವೆ. ಅದರಲ್ಲಿ ಒಂದು ಅಂದ್ರೆ ಕೃಷಿ ಅರಣ್ಯ ಪದ್ಧತಿಯನ್ನ ತೊಡಗಿಸ್ಕೊಳ್ಳುವುದು. ಕೃಷಿ ಅರಣ್ಯ ಪದ್ಧತಿ ಅಂದ್ರೆ ಏನು? ಕೃಷಿ ಅರಣ್ಯ ಪದ್ಧತಿ ಅಂದ್ರೆ ಕೃಷಿ ಜೊತೆಗೆ ಅರಣ್ಯ ಮರಗಳನ್ನು ಬೆಳೆಸುವ ಪದ್ಧತಿ. ಇದು ಒಂದು ಸುಸ್ಥಿರ ಪದ್ಧತಿ ಆಗಿದೆ, ಅಂದ್ರೆ ಸಸ್ಟೈನಬಲ್. ನಿಮ್ಗೆ ಯಾವಾಗ್ಲೂ ಇಡೀ ವರ್ಷನೂ ನಿಮಗೆ ಎಲ್ಲಾ ತರದ ಫುಡ್ ಆಗಿರ್ಬೋದು, ಫ್ಯೂಯಲ್ ವುಡ್ ಆಗಿರ್ಬೋದು, ಸಾಯಿಲ್ ಅಲ್ಲಿ ಚೆನ್ನಾಗಿ ಫರ್ಟಿಲಿಟಿ ಜಾಸ್ತಿ ಮಾಡುತ್ತೆ. ಇದು ಸುಸ್ಥಿರ ಪದ್ಧತಿ ಆಗಿದ್ದು ಭೂಮಿಲಿ ಅತಿ ಹೆಚ್ಚು ಪರಿಣಾಮಕವಾಗಿ ಉಪಯೋಗ ಮಾಡಬಹುದಾಗಿದೆ ಮತ್ತು ದೀರ್ಘಕಾಲಾವಧಿಯಲ್ಲಿ ಅರಣ್ಯ ಮರಗಳಿಂದ ಆದಾಯವನ್ನು ಗಳಿಸಬಹುದು. ಅಂದ್ರೆ ನಿಮ್ಗೆ 10 ವರ್ಷದಿರ್ಬೋದು, 5 ವರ್ಷ ಮರ ಕಟ್ ಮಾಡಿದಾಗ ನಿಮಗೆ ಅಧಿಕ ಬೆಲೆಯಲ್ಲಿ ಆರ್ಥಿಕವಾಗಿ ನೀವು ಸದೃಢರಾಗುತ್ತೀರಾ. ಇದು ಅರಣ್ಯ ಕೃಷಿ ಪದ್ಧತಿ. ಅರಣ್ಯ ಕೃಷಿ ಪದ್ಧತಿ ಮಾಡ್ಬೇಕು ಅಂದ್ರೆ ಹೇಗ್ ಮಾಡೋದು? ಕೂರ್ಗಲ್ಲಿ ಕಾಫಿ ಬೇಸ್ಡ್ ಅಗ್ರೋ ಫಾರೆಸ್ಟ್ರಿ ಇದೆ. ನಾವು ಆಲ್ರೆಡಿ ಕಾಡನ್ನೇ ಬೆಳೆಸ್ತಿರೋರು. ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ಓಕ್ ಜಾಸ್ತಿ ಯೂಸ್ ಮಾಡ್ತಿದೀವಿ, ಯಾಕಂದ್ರೆ ಶೇಡ್ ಟ್ರೀ ಬೇಕು ಅಂತೇಳಿ ಓನ್ಲಿ ಸಿಲ್ವರ್ ಓಕ್ ಯೂಸ್ ಮಾಡ್ತಿದೀವಿ. ಬಟ್ ಸಿಲ್ವರ್ ಓಕ್ ಯೂಸ್ ಮಾಡೋದ್ರಿಂದ ಏನಾಗ್ಬೋದು, ಒಂದೇ ತರದ ಟ್ರೀಸ್ ಇರೋದ್ರಿಂದ ಹನಿ ಬೀಸ್ ಆಕ್ಟಿವಿಟೀಸ್ ನೋಡಬಹುದು ನೀವು. ಹನಿಗೆ ಯಾವಾಗ್ಲೂ ಫ್ಲವರ್ ಬೇಕು. ಈಗ ಸಿಲ್ವರ್ ಓಕ್ ಒಂದ್ ಟೈಮ್ ಅಲ್ಲಿ ಹೂ ಬಿಡುತ್ತೆ, ಅವಾಗ ಮಾತ್ರ ಹನಿ ಬೀಸ್ ಆಕ್ಟಿವಿಟಿ ಇರುತ್ತೆ, ಪಾಲಿನೇಷನ್ ಆಗುತ್ತೆ, ಅವಾಗ ಪ್ರೊಡಕ್ಟಿವಿಟಿ ಇರುತ್ತೆ. ಬಟ್ ಇಂಡಿಜಿನಿಯಸ್ ಸ್ಪೀಸೀಸ್, ಬಳಂಜಿ ಆಗಿರ್ಬೋದು, ನಂದಿ ಆಗಿರ್ಬೋದು, ಬಿಟಿ ಆಗಿರ್ಬೋದು, ಹಲಸಿನ ಮರ ಆಗಿರ್ಬೋದು, ಇವೆಲ್ಲದನ್ನು ಮಿಕ್ಸ್ ಮಾಡಿ ನೀವು ಕಾಫಿ ತೋಟದಲ್ಲಿ ಒಂದೇ ಸಿಲ್ವರ್ ಓಕ್ನೇ ಬೆಳೆಯೋದ್ ಬಿಟ್ಟು ಸಿಲ್ವರ್ ಓಕ್ ಪ್ಲಸ್ ಇಂಡಿಜಿನಿಯಸ್ ಕ್ರಾಪ್ಸ್ ಅನ್ನು ಮಿಕ್ಸ್ ಮಾಡಿ ಬೆಳೆದ್ರೆ ಎಲ್ಲಾ ಟೈಮಲ್ಲೂ ಹೂವು ಇರುತ್ತೆ, ಹನಿ ಬೀಸ್ ಆಕ್ಟಿವಿಟೀಸ್ ಇರುತ್ತೆ, ಪಾಲಿನೇಷನ್ ಆಗುತ್ತೆ, ಅವಾಗ ಉತ್ತಮವಾಗಿ ಕಾಫಿ ಇದು ಈಲ್ಡ್ ಜಾಸ್ತಿ ಆಗುತ್ತೆ, ಮತ್ತೆ ನಿಮಗೆ ಪಾಲಿನೇಷನ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊಡಗಿನಲ್ಲಿ ಸಿಲ್ವರ್ ಓಕಿನ ಜೊತೆಗೆ ಇಂಡಿಜಿನಿಯಸ್ ಸ್ಪೀಸೀಸ್ ನು ಅಳವಡಿಸ್ಕೋಬೇಕು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಇನ್ನು ಕೃಷಿ ಅರಣ್ಯ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೋದು? ಕೃಷಿ ಅರಣ್ಯಕ್ಕೆ ಫಸ್ಟ್ ಕ್ವಾಲಿಟಿ ಪ್ಲಾಂಟಿಂಗ್ ಸ್ಟಾಕ್ ತುಂಬಾ ಇಂಪಾರ್ಟೆಂಟ್. ಒಂದು ಒಳ್ಳೆ ಸಸಿ ಇದೆ ಅಂದ್ರೆ ಆ ಸಸಿ ನೆಟ್ಟಾಗ ಮಾತ್ರ ನಿಮಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಈಲ್ಡ್ ಸಿಗುತ್ತೆ. ಫಸ್ಟ್ ಸಸಿನೇ ಚೆನ್ನಾಗಿಲ್ಲ ಅಂದು ಆ ಗಿಡ ಹಚ್ಚಿದಾಗ ಸೆಕೆಂಡ್ ಇಯರ್ಲೋ ಥರ್ಡ್ ಇಯರ್ಲೋ ಸತ್ತೋದ್ರೆ ಏನ್ ಮಾಡ್ತೀರ? ಅದು ವೇಸ್ಟ್, ಟೈಮ್ ವೇಸ್ಟ್, ಜಾಗ ವೇಸ್ಟ್. ಅದಕ್ಕೋಸ್ಕರ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಮರ ಗಿಡಗಳ ಆಯ್ಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾವ್ ಏನಕ್ ಬೆಳೀತಾ ಇದೀವಿ ಅಂದ್ರೆ ಟಿಂಬರಿಗೋಸ್ಕರ ಬೆಳೀತಿದೀವೋ, ಇಲ್ಲ ಪಲ್ಪ್ ಅಂಡ್ ಪೇಪರ್ ಇಂಡಸ್ಟ್ರಿಗೆ ಸಪ್ಲೈ ಮಾಡೋದಕ್ ಬೆಳೀತಿದೀವೋ, ಇಲ್ಲ ನಮ್ಮನೇಲಿ ದನಗಳಿದೆ ಅದಕ್ಕೆ ಮೇವು ಅಷ್ಟೇ ಬೇಕು ಅನ್ನೋದಕ್ಕಾಗಿ ಬೆಳಿಬೇಕು, ಅಥವಾ ನಮ್ಗೆ ಒಂದ್ ಸ್ವಲ್ಪ ಕಟ್ಟಿಗೆಗೆ ಆ ತರದ ನಮ್ಗೆ ಏನು ಬೇಕು ಅನ್ನೋದನ್ನ ನೋಡಿ ಮರಗಳನ್ನ ಅಥವಾ ಗಿಡಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ಈಗ ಟಿಂಬರಿಗಾದ್ರೆ ಟೀಕ್ ಬೆಳಿಬಹುದು, ನಂದಿ ಬೆಳಿಬಹುದು, ಬೀಟೆ ಬೆಳಿಬಹುದು. ಬಟ್ ಅಗ್ರೋಫಾರೆಸ್ಟ್ ಅಲ್ಲಿ ನಮ್ದು ಮೇನು ಅಂದ್ರೆ ಬೇಗ ಇಳುವರಿ ಬರಬೇಕು ಅಂತದ್ನ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕ್ಯಾಜುರಿನ, ಮೀಲಿಯ ಡುಬಿಯ, ಈ ಸ್ಪೀಸೀಸ್ ನೆಲ್ಲ ನಾವು ಕಲೆಕ್ಟ್ ಮಾಡ್ಕೋಬಹುದು, ಸೆಲೆಕ್ಟ್ ಮಾಡಿ ಮತ್ತೆ ಪ್ಲಾಂಟಿಂಗ್ ಗೆ ಹೋಗ್ಬಹುದು. ಆಮೇಲೆ ಸ್ಪೇಸಿಂಗ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಗ್ರೋಫಾರೆಸ್ಟ್ರಿಯಲ್ಲಿ. ಅಗ್ರೋಫಾರೆಸ್ಟ್ ಅಲ್ಲಿ ಸ್ಪೇಸಿಂಗ್ ತುಂಬಾ ದೂರದಲ್ಲಿ, ಯಾಕಂದ್ರೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಕ್ರಾಪ್ ಬೆಳಿತೀವಿ. ಅಂದ್ರೆ ರೈಟ್ ಏರಿಯಾಗೆ ರೈಟ್ ಸ್ಪೀಸೀಸ್, ಟೆಂಪರೇಚರ್ ಇರುತ್ತೆ, ಮಳೆಯನ್ನು ನೋಡ್ಕೊಂಡು ಆ ಜಾಗಕ್ಕೆ ಯಾವ ಗಿಡ ಚೆನ್ನಾಗಿ ಬರುತ್ತೆ ಅಂತದನ್ನ ಸೆಲೆಕ್ಟ್ ಮಾಡಿ ಬೆಳಿಬೇಕಾಗುತ್ತೆ. ಮತ್ತು ಏನೇ ನಾವು ಕೃಷಿ ಅರಣ್ಯ ಪದ್ಧತಿ ಮಾಡೋದ್ರಿಂದ ಅಂದ್ರೆ ಅಗ್ರಿಕಲ್ಚರ್ ಕ್ರಾಪ್ ಜೊತೆಗೆ ಟ್ರೀ ಕ್ರಾಪ್ಸ್ ನ ಬೆಳೆದ್ರಿಂದ ನಮ್ಗೆ ಏನೇನ್ ಯೂಸ್ ಆಗ್ಬಹುದು, ಹವಾಮಾನ ವೈಪರೀತ್ಯಕ್ಕೆ ಏನೇನ್ ಯೂಸ್ ಆಗ್ಬಹುದು, ಹೇಗೆ ತಡೆಗಟ್ಟಬಹುದು ಕೃಷಿ ಅರಣ್ಯ ಪದ್ಧತಿಯಿಂದ? ಫಸ್ಟ್ ಒಂದು ಪರಿಸರ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಾ ಇರುತ್ತೆ ಮರ ಗಿಡಗಳಿಂದ. ಒಂದು ಮರ ಬೆಳೆಸಿದ್ರೆ ಅಂದ್ರೆ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಅಗ್ರಿಕಲ್ಚರ್ ಮತ್ತೆ ಟ್ರೀ ಕ್ರಾಪ್ಸ್ ಎರಡು ಕಾಂಬಿನೇಷನ್ ಬೆಳೀತಾರೆ. ಇಯರ್ಲಿ ಇಯರ್ಲಿ ನಿಮ್ಗೆ ಅಗ್ರಿಕಲ್ಚರ್ ಕ್ರಾಪ್ಸ್ ದು ಈಲ್ಡ್ ಬರ್ತಾ ಇರುತ್ತೆ, ಬಟ್ ಸರ್ಟೆನ್ ಟೈಮ್ ಅಲ್ಲಿ 10 ವರ್ಷ ಆಗಿರ್ಬೋದು 5 ವರ್ಷದಲ್ಲಿ ನೀವು ಒಂದು ಗಿಡನ ಕಡ್ದಾಗ ಅದ್ರದ್ದು ಬೆಳೆ ಸಿಗುತ್ತೆ, ಮೀನ್ಸ್ ಆರ್ಥಿಕವಾಗಿ ದೃಢರ ಆಗ್ತೀರಾ. ಮತ್ತೇನು ಅಂದ್ರೆ ಪೋಷಕಾಂಶಗಳು ಹೆಚ್ಚು ಪರಿಣಾಮಕವಾಗಿ ಮರುಬಳಕೆ ಮಾಡಬಹುದು. ಅಂದ್ರೆ ಈಗ ಕೃಷಿ ಅರಣ್ಯದಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ತುಂಬಾ ಡೀಪ್ ರೂಟ್ ಆಗಿರುವಂತ ಗಿಡಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಕಾಂಪಿಟೇಷನ್ ಇರುತ್ತೆ ಯಾವಾಗ್ಲೂ ಮಣ್ಣಿನ ಫಲವತ್ತತೆಗೋಸ್ಕರ, ನ್ಯೂಟ್ರಿಯಂಟ್ಗೋಸ್ಕರ, ಮತ್ತೆ ಮಾಯಿಶ್ಚರಿಗೋಸ್ಕರ. ಟ್ರೀ ಮತ್ತೆ ಅಗ್ರಿಕಲ್ಚರ್ ಕ್ರಾಪ್ಸ್ ಅದ್ರದ್ದು ಬೇರಿನ ಅಳತೆ ಡಿಫ್ರೆಂಟ್ ಆಗಿರುತ್ತೆ. ಟ್ರೀ ಬೇರು ತುಂಬಾ ಡೀಪ್ ಆಗಿ ಹೋಗುತ್ತೆ, ಬಟ್ ಅಗ್ರಿಕಲ್ಚರ್ ಕ್ರಾಪ್ಸ್ ಸರ್ಫೇಸ್ ಲೆವೆಲ್ ಅಲ್ಲಿ ಇರುತ್ತೆ, ಅವಾಗ ಕಾಂಪಿಟೇಷನ್ ಕಡಿಮೆ ಆಗ್ತಾ ಇರುತ್ತೆ. ಟ್ರೀಸ್ ಡೀಪ್ ಲೇಯರ್ ಇಂದ ನ್ಯೂಟ್ರಿಯಂಟ್ ಅಪ್ಟೇಕ್ ಮಾಡ್ತಾ ಇರುತ್ತೆ, ವಾಟರ್ ನ ಅಪ್ಟೇಕ್ ಮಾಡ್ತಾ ಇರುತ್ತೆ, ಬಟ್ ಅಗ್ರಿಕಲ್ಚರ್ ಕ್ರಾಪ್ಸ್ ಮೇಲಿಲ್ಲ, ಅವಾಗ ಕಾಂಪಿಟೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೇನು ಅಂದ್ರೆ ಕೃಷಿ ಅರಣ್ಯ ಪದ್ಧತಿಯಲ್ಲಿ ನೀವು ಟ್ರೀಸ್ ನ ಹೇಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಸಾರಜನಕ ಕೊಡುವಂತ ಸಾಯಿಲ್ಗೆ ಅಂತ ಟ್ರೀ ಸ್ಪೀಸೀಸ್ ನ ನೀವು ಸೆಲೆಕ್ಟ್ ಮಾಡ್ಕೊ, ನೈಟ್ರೋಜನ್ ಫಿಕ್ಸಿಂಗ್ ಟ್ರೀಸ್ ಅಂತ ಹೇಳ್ತಾರೆ. ಆ ತರ ಟ್ರೀಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಲೀಫ್ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಇರುತ್ತೆ, ಎಲೆ ಉದ್ರಿದ ಮೇಲೆ ಅಲ್ಲಿ ಅಗ್ರಿಕಲ್ಚರ್ ಕ್ರಾಪ್ಸ್ ಮತ್ತೆ ಟ್ರೀಸ್ ಎರಡು ಬೆಳೆದಾಗ ಮೈಕ್ರೋ ಕ್ಲೈಮೇಟ್ ಅಲ್ಲಿ ಇರುತ್ತೆ, ಅವಾಗ ಎಂಜೈಮ್ಸ್ ಮತ್ತೆ ಮೈಕ್ರೋಬ್ಸ್ ಆಕ್ಟಿವಿಟಿ ಚೆನ್ನಾಗಿರುತ್ತೆ, ಲೀಫ್ ಬೇಗ ಬೇಗ ಕೊಳಿತಾ ಹೋಗುತ್ತೆ, ಅವಾಗ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಅವು ಗೊಬ್ಬರ ಆದಾಗ ಸಾಯಿಲ್ ಪ್ರಾಪರ್ಟೀಸ್ ಚೆನ್ನಾಗ್ತಾ ಹೋಗುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು. ಅವಾಗ ಸಾಯಿಲ್ ಚೆನ್ನಾಗಿದೆ, ಫಲವತ್ತತೆ ಆಗಿದೆ ಅಂದ್ರೆ ಅಗ್ರಿಕಲ್ಚರ್ ಕ್ರಾಪ್ ಈಲ್ಡ್ ಚೆನ್ನಾಗಿ ಬರುತ್ತೆ, ಟ್ರೀಸ್ ಕ್ರಾಪ್ ಚೆನ್ನಾಗಿ ಬರುತ್ತೆ. ಈಗ ಮಳೆ ಬರ್ತಾ ಇರುತ್ತೆ, ಈಗ ಅಗ್ರಿಕಲ್ಚರ್ ಕ್ರಾಪ್ಸ್ ಒಂದನೇ ನೀವು ಬೆಳೆಸಿದಾಗ ಜಾಸ್ತಿ ಮಳೆ ಬಂದಾಗ ಕೊಚ್ಚಿಕೊಂಡು ಹೋಗುತ್ತೆ ಮಣ್ಣೆಲ್ಲ, ಬಟ್ ಟ್ರೀ ಕ್ರಾಪ್ಸ್ ಇದ್ರೆ ಡೈರೆಕ್ಟ್ ಆಗಿ ಸಾಯಿಲ್ಗೆ ಬೀಳಲ್ಲ, ಟ್ರೀಸ್ ಇಂದ ನಿಧಾನಕ್ಕೆ ಬಂದು ಸಾಯಿಲ್ಗೆ ಬೀಳುತ್ತೆ, ಅವಾಗ ಸಾಯಿಲ್ ಎರೋಷನ್ ಆಗೋದಿಲ್ಲ. ಇದು ಒಂದು ಉಪಯೋಗ. ಮತ್ತೇನು ಉಪಯೋಗ ಅಂದ್ರೆ ಮಣ್ಣು ಮತ್ತು ನೀರಿನ ಪ್ರಯೋಜನ, ನೀರು ತುಂಬಾ ಕ್ಲಿಯರ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಇರೋದಿಲ್ಲ. ಮೋನೋಕ್ರಾಪ್ ಆಗಿ ಅಂದ್ರೆ ಓನ್ಲಿ ಸಿಂಗಲ್ ಆಗಿ ನೀವು ಒಂದು ಅಗ್ರಿಕಲ್ಚರ್ ಕ್ರಾಪ್ ಬೆಳೀತಿದ್ದೀರಾ ಅಂದ್ರೆ ಯಾವ್ದು ಫೆಸ್ಟ್ ಅಂಡ್ ಡಿಸೀಸಸ್ ಬರುತ್ತೆ ಅಂದ್ರೆ ಕೆಮಿಕಲ್ ಸ್ಪ್ರೇ ಮಾಡ್ತೀರಾ, ಡಿಸೀಸ್ ನ ಫೆಸ್ಟ್ ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಕೆಮಿಕಲ್ ನ ಸ್ಪ್ರೇ ಮಾಡ್ತೀರಾ, ಅವಾಗ ಮಳೆ ಬಂದ ತಕ್ಷಣ ಸೀದಾ ಅದು ನದಿಗೋ ಅಥವಾ ಪಾಂಡಿಗೋ ಹೋಗಿ ಅಲ್ಲಿರೋ ಜೀವವೈವಿಧ್ಯಕ್ಕೆ ಕಷ್ಟ ಆಗುತ್ತೆ. ಎಕ್ಸಾಂಪಲ್ ಮೀನ್ ಆಗಿರ್ಬೋದು ಅಥವಾ ನೀರಿನ ಪ್ರಾಣಿಗಳು, ಅವು ಸತ್ತೋಗ್ಬಹುದು. ಅದಕ್ಕೋಸ್ಕರ ಕೃಷಿ ಅರಣ್ಯ ಅಳವಡಿಸ್ಕೊಂಡ್ರೆ ಡಿಸೀಸ್ ಫೆಸ್ಟ್ ಅಟ್ಯಾಕ್ ಕಡಿಮೆ ಆಗ್ತಾ ಇರುತ್ತೆ. ಯಾಕೆಂದ್ರೆ ಅಗ್ರಿಕಲ್ಚರ್ ಕ್ರಾಪ್ಸ್ ಇರುತ್ತೆ, ಟ್ರೀ ಕ್ರಾಪ್ಸ್ ಇರುತ್ತೆ. ಈಗ ನಿಮ್ಗೆ ಅಗ್ರಿಕಲ್ಚರ್ ಕ್ರಾಪ್ಸ್ ಗೆ ಅಟ್ಯಾಕ್ ಆಗುವಂತದ್ದು ಇದ್ರೆ ಟ್ರೀಯಲ್ಲಿ ಕೀಟಗಳಿರುತ್ತೆ, ಅದನ್ನ ಅಲ್ಲಿ ತಿಂದು ಸರಿ ಮಾಡ್ಬಿಡುತ್ತೆ. ಅದಕ್ಕೋಸ್ಕರ ಏನಂದ್ರೆ ಕೃಷಿ ಅರಣ್ಯ ಪ್ರಾಕ್ಟೀಸ್ ಮಾಡಿದ್ರೆ ಕ್ರಾಪ್ ಫೇಲ್ಯೂರ್ ತುಂಬಾ ಕಡಿಮೆ ಇರುತ್ತೆ. ಒಂದು ಅಗ್ರಿಕಲ್ಚರ್ ಕ್ರಾಪ್ ಫೇಲ್ಯೂರ್ ಆಯ್ತು ಅಂದ್ರೆ ಟ್ರೀಸ್ ಇಂದ ನಿಮ್ಗೆ ಏನಾದ್ರು ಸಿಕ್ಕೇ ಸಿಗುತ್ತೆ 5 ವರ್ಷದಲ್ಲಿ. ಎಕ್ಸಾಂಪಲ್, ವರ್ಷ ಏನು ಡ್ರೌಟ್ ಆಯ್ತು, ಮಳೆ ಬಂದೇ ಇಲ್ಲ, ಆಮೇಲೆ ತುಂಬಾ ಮಳೆನೇ ಬಂತು, ಅಗ್ರಿಕಲ್ಚರ್ ಕ್ರಾಪ್ಸ್ ಬರಲೇ ಇಲ್ಲ, ಬಟ್ ನಿಮಗೆ ಟ್ರೀಸ್ ಕೈ ಬಿಡಲ್ಲ. ಟ್ರೀಸ್ ಒಂದಿನನಾದ್ರೂ ನಿಮಗೆ ಆದಾಯ ತಂದೇ ತರ್ತವೆ. ನಮಗೆ ಆರ್ಥಿಕ ಪ್ರಯೋಜನಗಳು ತುಂಬಾ ಇದೆ ಕೃಷಿ ಅರಣ್ಯ ಪದ್ಧತಿಯಿಂದ. ಕರ್ನಾಟಕ ಸರ್ಕಾರ ಕೃಷಿ ಅರಣ್ಯ ಪ್ರೋತ್ಸಾಹಕ್ಕೋಸ್ಕರ ಅಥವಾ ಗಿಡಗಳನ್ನ ಬೆಳೆಸಬೇಕು ಅಂತಾನೆ ತುಂಬಾ ಯೋಜನೆಗಳನ್ನ ತಂದಿದೆ. ಒಂದು ಯೋಜನೆ ನೋಡಿದ್ರೆ ಅರಣ್ಯ ಪ್ರೋತ್ಸಾಹ ಯೋಜನೆ, ಮತ್ತು RSPD ಅಂತ ಹೇಳಿ, ರೈಸಿಂಗ್ ಆಫ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೀಡ್ಲಿಂಗ್ಸ್ ನ ರೈಸ್ ಮಾಡ್ತಾರೆ. ರೈತರಿಗೆ ಬೇಕಾಗಿರುವಂತ ಸೀಡ್ಲಿಂಗ್ಸ್ ನ ಹೋಗಿ 10 ರೂಪಾಯಿ ಪೇ ಮಾಡಿ ಅಪ್ಲಿಕೇಶನ್ ಫಾರ್ಮ್ ನ ಕೊಟ್ರೆ ಇಂತ ಸೀಡ್ಲಿಂಗ್ಸ್ ಬೇಕು, ಇಷ್ಟು ಏಜ್ ಇನ್ ಸೀಡ್ಲಿಂಗ್ಸ್ ಬೇಕು, 6 ಮಂತ್ಸ್ದು, 1 ಇಯರ್ದು ಅಂತ ಹೇಳಿ, ಆಮೇಲೆ ನಿಮ್ ಸರ್ವೆ ನಂಬರ್, ನಿಮ್ಮ ಪ್ರಾಪರ್ಟೀಸ್ ಇನ್ಫಾರ್ಮೇಶನ್, ಮೀನ್ಸ್ ಅಂದ್ರೆ ಯಾವ ನಕ್ಷೆಗೆ ಬರುತ್ತೆ, ಇದನ್ನೆಲ್ಲ ಕೊಟ್ರೆ ಡೆಫಿನೆಟ್ಲಿ ಸೋಷಿಯಲ್ ಫಾರೆಸ್ಟ್ರಿ ಅವರು ನಿಮ್ಗೆ ಸೀಡ್ಲಿಂಗ್ಸ್ ನ ಕೊಡ್ತಾರೆ. 1 ಹೆಕ್ಟೇರ್ ಲ್ಯಾಂಡ್ ಗೆ 400 ನೆಡುವಂತ ಸಸಿಗಳನ್ನ ಕೊಡ್ತಾರೆ. ಬಟ್ ಏನಾಗ್ತಿದೆ ಅಂದ್ರೆ ಈಗ ಸಸಿ ನೆಡೋದು ಬಿಡೋದು ಮೇಂಟೆನೆನ್ಸ್ ಇರಲ್ಲ, ಅದಕ್ಕೋಸ್ಕರನೇ ಸಸಿಗಳನ್ನ ಬೆಳಿಬೇಕು ಅಂತ ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಈಗ ಕರ್ನಾಟಕ ಗವರ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಸಾರ್ವಜನಿಕ ವಿತರಣೆ ಮೀನ್ಸ್ ಅರಣ್ಯ ಪ್ರೋತ್ಸಾಹ ಯೋಜನೆ ತಂದಿದೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಸಸಿ ಬೆಳೆಸಿ 2 ವರ್ಷ ಆದ್ಮೇಲೆ ಆ ಸಸಿ ಬದುಕುಳಿದ್ರೆ ನಿಮಗೆ 30 ರೂಪಾಯಿ ಕೊಡ್ತಾರೆ, 3 ವರ್ಷಕ್ಕೆ 40 ರೂಪಾಯಿನು ಕೊಡ್ತಾರೆ. 3 ವರ್ಷದವರೆಗೂ ಅದನ್ನ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ. ಒಂದು ಸಸಿ ನೀವು ಫಸ್ಟ್ ಇಯರ್ ಇಂದ ಪ್ಲಾಂಟ್ ಮಾಡಿ 4 ವರ್ಷದವರೆಗೂ ಅದನ್ನ ಬದುಕು ಉಳಿಸ್ಕೊಂಡ್ರೆ 110 ರೂಪಾಯಿ 120 ರೂಪಾಯಿ ನಿಮಗೆ ಸಿಕ್ಕೇ ಸಿಗುತ್ತೆ. ಇದೊಂಥರ ಪ್ರೋತ್ಸಾಹ ತರ. ಅದೊಂದು ಬಿಟ್ರೆ ಇನ್ನೊಂದು, ನಮ್ಮ ಭಾರತದಲ್ಲಿ ಕೃಷಿ ಅರಣ್ಯವನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಕೃಷಿ ಅರಣ್ಯ ನೀತಿ ಅಂತಾನೆ ಒಂದು ಜಾರಿಗೆ ಬಂದಿದೆ. ಅದು 2014 ಜಗತ್ತಿನಲ್ಲಿ ಅಂದ್ರೆ ವರ್ಲ್ಡ್ ಅಲ್ಲೇ ನಮ್ಮ ಇಂಡಿಯಾ ಫಸ್ಟ್ ಈ ನೀತಿಯನ್ನು ಜಾರಿಗೆ ತಂದಿರೋದು, ಕೃಷಿ ಅರಣ್ಯ ನೀತಿ 2014 ನ್ಯಾಷನಲ್ ಅಗ್ರೋ ಫಾರೆಸ್ಟ್ರಿ ಪಾಲಿಸಿ ಅಂತ ಹೇಳ್ತಾರೆ. ಅದ್ರಲ್ಲಿ ಮೇನ್ ಏನು ಅಂದ್ರೆ ಟ್ರೀಸ್ ನ ಗ್ರೋತ್ ಎನ್ಕರೇಜ್ ಮಾಡ್ಬೇಕು. ಟ್ರೀಸ್ ಮತ್ತೆ ಅಗ್ರಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು, ಟ್ರೀ ಜೊತೆಗೆ ನಾವು ದನಗಳನ್ನ ಸಾಕ್ಬೋದು. ಒಂದು ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಅಲ್ಲಿ ನಾವು ವಿವಿಧ ತರದನ್ನ ಮೀನ್ಸ್ ಅಗ್ರಿಕಲ್ಚರ್ ಕ್ರಾಪ್ಸ್, ಟ್ರೀ ಕ್ರಾಪ್ಸು, ಹಸುಗಳನ್ನ, ಮೀನು, ಫ್ಲವರ್, ಎಲ್ಲಾ ತರದನ್ನು, ಇವನ್ ಹಸುಗಳಿಗೆ ಬೇಕಾಗಿರೋ ಫಾಡರ್ ಕ್ರಾಪ್ಸ್ ಇರುತ್ತೆ, ನೋಡಿರ್ಬೋದು ನೀವು ಫಾಡರ್ ಸ್ಪೀಸೀಸ್, ಕ್ಯಾಲಿಯಂಡ್ರ ಆಗಿರ್ಬೋದು, ಆಮೇಲೆ ನುಗ್ಗೆ, ಅದನ್ನು ಹಸುಗಳಿಗೆ ಕೊಟ್ರೆ ಪ್ರೋಟೀನ್ ಕಂಟೆಂಟ್ ತುಂಬಾ ಇರುತ್ತೆ. ಇದು ಎಲ್ಲ ಕೃಷಿ ಅರಣ್ಯದಲ್ಲಿ ನೀವು ತೊಡಗಿಸಿಕೊಳ್ಳುವಂತ ಸಸಿಗಳು. ಅದು ಬಿಟ್ರೆ ಕೃಷಿ ಅರಣ್ಯ ಪದ್ಧತಿ ಅಳವಡಿಸಿಕೊಂಡ್ರೆ ನಿಮಗೆ ತುಂಬಾ ಆದಾಯ ಬರುವಂತದ್ದು, ಮೀನ್ಸ್ ಅಗ್ರಿಕಲ್ಚರ್ ಕ್ರಾಪ್ಸ್ ಇಂದನೂ ಬರುತ್ತೆ ನಿಮ್ಗೆ ಆದಾಯ, ಮತ್ತೆ ಟ್ರೀ ಕ್ರಾಪ್ಸ್ ಇಂದನೂ ಬರುತ್ತೆ. ಅಂದ್ರೆ ನಿಮ್ಗೆ ಏನೋ ಒಂದು ಇಂಪಾರ್ಟೆಂಟ್, ಏನೋ ಹೆಲ್ತ್ ಇಶ್ಯೂ ಆಗಿರ್ಬೋದು, ಮನೇಲಿ ನಿಮ್ ಮಕ್ಳು ಮದ್ವೆ ಏನೋ ಮಾಡಬೇಕು, ಆ ಟೈಮಲ್ಲಿ ಮರಗಳನ್ನ ಕಟಾವ್ ಮಾಡಿದ್ರೆ ನಿಮ್ಗೆ ಎಟ್ ಎ ಟೈಮ್ ಲಂಪ್ ಸಮ್ ಆಗಿ ಅಮೌಂಟ್ ಸಿಗುತ್ತೆ. ಅದಕ್ಕೋಸ್ಕರ ಕೃಷಿ ಅರಣ್ಯ ಪದ್ಧತಿ ಅಳವಡಿಕೆ ತುಂಬಾ ಪ್ರಯೋಜನಕರವಾಗಿದೆ. ಹವಾಮಾನ ಅಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ನ ನಾವು ಕಡಿಮೆ ಮಾಡಬೇಕು, ಅದನ್ನ ಹೇಗೆ ಸರಿ ಮಾಡೋದು ಅಂದಾಗ ಟ್ರೀಸ್ ಅಳವಡಿಕೆ ತುಂಬಾ ಇಂಪಾರ್ಟೆಂಟ್. ಟ್ರೀಸ್ ಒಂದೇ ಗ್ರೋ ಮಾಡಿದ್ರೆ ರೈತರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ವರ್ಷದವರೆಗೂ ವೇಟ್ ಮಾಡ್ಬೇಕಾಗತ್ತೆ, 5 ವರ್ಷನೂ 10 ವರ್ಷ. ಬಟ್ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಕ್ರಾಪ್ಸ್ ನು ಯೂಸ್ ಮಾಡ್ಕೊಂಡು ಎವ್ರಿ ಇಯರ್ ನಿಮ್ಗೆ ಅಗ್ರಿಕಲ್ಚರ್ ಕ್ರಾಪ್ಸ್ ಇಂದ ಸಿಗುತ್ತೆ, 5ನೇ ವರ್ಷನೂ 10ನೇ ವರ್ಷನೂ ನೀವು ಟ್ರೀಸ್ ನು ಕಟಾವ್ ಮಾಡಬಹುದು. ಇದು ಎಲ್ಲ ಕೃಷಿ ಅರಣ್ಯದ ಪ್ರಯೋಜನಗಳು. ನಿಜ, ಚೆನ್ನಾಗಿ ಹೇಳ್ತಾ ಇದ್ರಿ. ಕೊಡಗಿನಲ್ಲಿ ಸಾಕಷ್ಟು ಜನ ಕಾಫಿ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಸಿಲ್ವರ್ ಅನ್ನ ಹಾಕಿದ್ರು. ಈಚಿನ ವರ್ಷಗಳಲ್ಲಿ ಅನೇಕರಿಗೆ ಅರಿವಾಗ್ತಾ ಇದೆ, ಸಿಲ್ವರ್ ಹಾಕಿದ್ದು ತಪ್ಪಾಯ್ತು, ಸ್ವಾಭಾವಿಕವಾಗಿ ಬೆಳೆಯುವ ಗಿಡಮರಗಳನ್ನ ಬೆಳೆಸ್ಕೊಂಡ್ರೆ ಅನುಕೂಲ ಅಂತ ಅನ್ಕೊಂಡು ಆ ಬಗ್ಗೆ ಮಹತ್ವವನ್ನ ಕೊಡ್ತಿದ್ದಾರೆ. ಹಾಲ್ವಾಣವನ್ನು ಅನೇಕರು ಸಿಲ್ವರ್ ಜೊತೆಗೆ ಬೆಳೆಸ್ಕೊಂಡು ಸಿಲ್ವರ್ ಅನ್ನ ಕಡಿಮೆ ಮಾಡ್ತಿದ್ದಾರೆ. ಹತ್ತಿ ಮತ್ತಿನ್ನು ತಾವೇ ಹೇಳಿದಂಗೆ ಬಳಂಜಿ, ಬೀಟೆ ಮತ್ತಿತರೆ ಮರಗಳನ್ನು ಹಾಕೊಳ್ತಿದ್ದಾರೆ. ಹಲಸು, ಮಾವು ಇವುಗಳನ್ನು ಇಟ್ಕೊಂಡಿದ್ದಾರೆ. ಒಟ್ಟಾರೆ ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಪರಿಸರ ಸೃಷ್ಟಿಯಾದಷ್ಟು ಅಲ್ಲಿ ಬೆಳೆಯುವ ಬೆಳೆಗಳಿಗೂ ಪ್ರಯೋಜನ. ಹಾಗೆ ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ಉತ್ತೇಜನವನ್ನು ನೀಡ್ತಾ ಇದೆ, ಸಸಿಗಳನ್ನು ಕೊಡ್ತಾ ಇದೆ, ಅದರ ಪ್ರಯೋಜನವನ್ನು ಮಾಡಿಕೊಳ್ಬೇಕು. ಜೊತೆಗೆ ಎಷ್ಟೋ ಜನ ಕೃಷಿಕರು ಖಾಸಗಿ ನರ್ಸರಿಯಲ್ಲೂ ಸಸಿಗಳನ್ನ ತರ್ತಾರೆ, ಅರಣ್ಯ ಇಲಾಖೆ ನರ್ಸರಿಯಲ್ಲೂ ತರ್ತಾರೆ, ಅವರೂ ಬೆಳೆಸ್ಕೊಳ್ತಾರೆ. ಅರಣ್ಯ ಅಂದ್ರೆ ವೃಕ್ಷಗಳು ಹೆಚ್ಚಿದ್ದಷ್ಟು ಪರಿಸರಕ್ಕೂ ಒಳಿತು, ವಾತಾವರಣದ ಮಾಲಿನ್ಯವನ್ನ ತಗ್ಗಿಸ್ಲಿಕ್ಕೆ ಮರಗಳು ನೆರವಾಗ್ತವೆ. 16 ವರ್ಷಗಳ ಬಳಿಕ ವರಮಾನಕ್ಕೂ ಬಲ ನೀಡುತ್ತವೆ. ತಾವು ಹೇಳಿದಂಗೆ ಬರ ಬಂದ್ರು ನೆರೆ ಬಂದ್ರು ಸಹಿಸಿಕೊಳ್ತವೆ. ಏನು ಇಲ್ಲ ಅನ್ನೋದಕ್ಕಿಂತ ಏನು ಐತೆ ಅಂತ ಅನ್ಕೊಂಡು ನಮಗೆ ಭರವಸೆ ಇರುತ್ತೆ. ಕೃಷಿ ಅರಣ್ಯ ಒಂದು ಪದ್ಧತಿಯನ್ನ ಈಚಿನ ವರ್ಷಗಳಲ್ಲಿ ಎಲ್ಲರೂ ಮಹತ್ವ ಕೊಟ್ಟು ಪ್ರಾಮುಖ್ಯತೆ ಕೊಟ್ಟು ಅನುಸರಿಸಿದ್ರೆ ತುಂಬಾ ಒಳ್ಳೇದಂತ ಅನ್ಕೊಂಡು ನಿಮ್ಮ ಮಾತುಗಳಿಂದ ವ್ಯಕ್ತವಾಯ್ತು.

ಟಾಟಾ ನೆಕ್ ಟೆಕ್ನಾಲಜಿ ಲಿಮಿಟೆಡ್ ಸಹಯೋಗದೊಟ್ಟಿಗೆ ಆಲೂರು ಸಿದ್ದಾಪುರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಉನ್ನತೀಕರಿಸಿದ ತಾಂತ್ರಿಕ ಕೇಂದ್ರನ ಜೂನ್ 20 ಮಧ್ಯಾಹ್ನ 1:30 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆನ್ಲೈನ್ ಮೂಲಕ ಲೋಕಾರ್ಪಣೆ ಮಾಡುವೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ಸೇರಿದಂಗೆ ಬ್ಯಾರೆ ಬ್ಯಾರೆ ಅಧಿಕಾರಿ ವರ್ಗದವು ಪಾಲ್ಗೊಳ್ಳುವೆ. ಮಳೆಗಾಲದಲ್ಲಿ ಹರಡುವ ಸಾಂಕ್ರಾಮಿಕ ರೋಗನ ತಡೆಕಟ್ಟಿಕೆ ಕರಿಕೆ ಗ್ರಾಮದಲ್ಲಿ ಸಾರ್ವಜನಿಕರಿಂದ ಮನಹರದ ಬಗ್ಗೆ ಅರಿವು ಮೂಡಿಸಿಕೆ ಇಂದು ಶ್ರಮದಾನ ಕಾರ್ಬಾರ್ ನಡೆದು ಈ ಕಾರ್ಬಾರ್ಲಿ ಬ್ಯಾರೆ ಬ್ಯಾರೆ ಅಧಿಕಾರಿಗ, ಸಂಘ ಸಂಸ್ಥೆಗ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ವಿದ್ಯಾರ್ಥಿಗ ಸೇರಿದಂಗೆ ಗ್ರಾಮಸ್ಥರು ಪಾಲ್ಗೊಂಡಿದ್ದು. ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ನೀಡುವಲ್ಲಿ ಅಂಗನವಾಡಿಗಳ ಪಾತ್ರ ಮಹತ್ವ ಆಗುಟ್ಟುತ್ತ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು ಅಭಿಪ್ರಾಯಪಟ್ಟು. ಇಂದು ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿನ ಕಾಡಂಚಿನ ಒಣಚಲ್ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊಡಗು ಜಿಲ್ಲೆಯಲ್ಲಿ ಕನ್ನಡ ಅನುಷ್ಠಾನ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಇಂದು ಸಭೆ ನಡೆದು ಅಲ್ಲಿಂದ ಅವು ಮಾತಾಡಿದ. ಕೊಡಗು ಜಿಲ್ಲೆಯಲ್ಲಿ ಕನ್ನಡ ಭಾಷೆ ಬಾರದವಕ್ಕೆ ಕನ್ನಡ ಭಾಷೆನ ಕಲಿಯೋಕು ಆ ನಿಟ್ಟಿಲಿ ಗಡಿಭಾಗಲಿ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳುವ ಚರ್ಚೆ ನಡೆದಿದೆ. ಎಲ್ಲಾ ಕಡೆ ಕನ್ನಡಲಿ ನಾಮಫಲಕ ಇದ್ದ ಸಂಬಂಧ ಸರ್ಕಾರದ ನಿಯಮನ ಪಾಲಿಸೋಕುತ್ತ ಜಿಲ್ಲಾಧಿಕಾರಿಗ ಸಲಹೆ ನೀಡಿದ್ದು. ಈ ಬಾರಿ 10ನೇ ತರಗತಿಯಲ್ಲಿ ಕನ್ನಡ ಭಾಷೆಯಲ್ಲಿ 125ಕ್ಕೆ 125 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸುವ ಕಾರ್ಬಾರ್ ಹಮ್ಮಿಕೊಳ್ಳಲಾಗುತ್ತ ಹಂಗೆ ಜೂನ್ 22 ಕನ್ನಡ ಕಾರ್ಯಕ ವರ್ಷ ಸಂಬಂಧ ಜಿಲ್ಲಾ ಸಮಾರೋಪ ಜಂಬರ ನಡೆದದೆತ್ತ ಅವು ಹೇಳ್ದು. ಈ ಕಾರ್ಬಾರ್ಲಿ ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು ಮುಖ್ಯಪಟ್ಟವು ಹಾಜರಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಂಗೆ ಬ್ಯಾರೆ ಬ್ಯಾರೆ ಇಲಾಖೆ ಕಡೆಯಿಂದ 21 ಯೋಗ ದಿನಾಚರಣೆ ಆಚರಿಸುವೆ. ಯೋಗ ಜಾಥಾಕ್ಕೆ 17 ಹಿಂಬುತ್ತು 5 ಪ್ಯಾಟೆನ ಗಾಂಧಿ ಮೈದಾನದಲ್ಲಿ ಚಾಲನೆ ಸಿಕ್ಕಿದೆ ಅಂತ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಸಿ ರೇಣುಕಾ ಅವು ತಿಳಿಸಿಯೋಳು. ಖುಷಿ ಇದ್ದವು ಹೆಸರನ್ನ ನೋಂದಾಯಿಸಿಕೊಳ್ಳಕ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ಪ್ರಬಂಧ ಕತೆ ಮತ್ತು ಕವಿತೆ ಪೈಪೋಟಿನ ಹಮ್ಮಿಕೊಂಡಳು. ಕತೆ ಕವಿತೆ ಮತ್ತು ಲಲಿತಾ ಪ್ರಬಂಧ ಸ್ವಂತ ರಚನೆ ಆಗಿರೋಕು. ಈ ಪೈಪೋಟಿಲಿ ಗೆದ್ದವಕ್ಕೆ ಇನಾಮನ ಸಹ ಕೊಟ್ಟವೆ. ಬರಹ ಕಲಸಿಕೆ ಜುಲೈ 15 ಆಖೇರಿ ದಿನ ಆಗುಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ರಿಜಿಸ್ಟರ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಾಫಿ ಕೃಪಾ ರಾಜಸೀಟ್ ರಸ್ತೆ ಮಡಿಕೇರಿಯಿಂದ ಕೇಳಿ ತಿಳ್ಕನಕತ. ದೂರವಾಣಿ 6362522627 ಸಂಪರ್ಕಿಸಕೃತ ಪ್ರಕಟಣೆ ತಿಳಿಸಿತು. ರಾಜ್ಯದಲ್ಲಿ ಬ್ಯಾರೆ ಬ್ಯಾರೆ ಕಡೆ ಇನ್ನೆರಡು ದಿನ ಭಾರಿ ಮಳೆ ಆಗುವ ಸಾಧ್ಯತೆ ಹುಟ್ಟುತ್ತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟುಟು. ಕೊಡಗು ಜಿಲ್ಲಾ ಪಂಚಾಯಿತಿ ಮಡಿಕೇರಿ ತಾಲೂಕು ಪಂಚಾಯಿತಿ ಮತ್ತು ಹೊದ್ದೂರು ಗ್ರಾಮ ಪಂಚಾಯಿತಿ ಕಡೆಯಿಂದ ಹೊದ್ದೂರು ಗ್ರಾಮ ಪಂಚಾಯಿತಿ ಕಚೇರಿನ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಬಾರ್ ಜೂನ್ 17 ಹೊತ್ತಾರೆ 10:30 ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಬಾರ್ ಇದೇ ತಿಂಗ 18 ಹೊತ್ತಾರೆ 10 ಚೆಟ್ಟಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನರೇಂದ್ರ ಮೋದಿ ರೈತ ಸಹಕಾರ ಭವನದಲ್ಲಿ ನಡೆದದೆ ತ ಜಿಲ್ಲಾಧಿಕಾರಿಗ ತಿಳಿಸಿಯೋಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಬಾರ್ ಇದೇ ತಿಂಗ 18 ಹೊತ್ತಾರೆ 10 ಭಾರತೀಯ ಸಂಯುಕ್ತ ಪ್ರೌಢಶಾಲೆ ಮರುಗೋಡ್ಲಿ ಏರ್ಪಾಡು ಆವುಟು. ತಹಶೀಲ್ದಾರ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆನ ತಾಲೂಕು ಮಟ್ಟದ ಅಧಿಕಾರಿಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಮರುಗೋಡು ಗ್ರಾಮಸ್ಥರು ಈ ಪ್ರಯೋಜನ ಪಡ್ಕೊಳ್ಳುವಂಗೆ ಮಡಿಕೇರಿ ತಾಲೂಕಿನ ತಹಶೀಲ್ದಾರ್ ಮಾಹಿತಿ ಕೊಟ್ಟಳು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಜಂಬರಲ್ಲಿ ಕೂರ್ಗ್ ರೆಜಿಮೆಂಟ್ ಕೃತಿನ ಲೇಖಕ ಡಾ ಖುಷ್ವಂತ್ ಕೋಳಿವೈಲ್ ಅವಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ದತ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಕೆಸಿಇಟಿ ಪರೀಕ್ಷೆ ನಾಳೆ ಮತ್ತೆ ನಾಡ್ದು ನಿಗದಿ ಮಾಡಿದ ಪರೀಕ್ಷಾ ಕೇಂದ್ರದಲ್ಲಿ ನಡೆದದೆತ್ತ ಗೊತ್ತಾಗುಟ್ಟು. ಇಂದು ಮಡಿಕೇರಿನ ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರ ವಾರ್ಷಿಕ ಮಹಾಸಭೆ ನಡೆದು ಸಭೆನ ಅಧ್ಯಕ್ಷತನ ಮಡಿಕೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗ ವಹಿಸಿದ. ಹಂಗೆ ಮಡಿಕೇರಿ ತಾಲೂಕಿನ ಬ್ಯಾರೆ ಬ್ಯಾರೆ ಶಾಲೆಯ ಶಿಕ್ಷಕ ವೃಂದದವು ಸೇರಿದಂಗೆ ಇಲಾಖೆನ ಮುಖ್ಯಪಟ್ಟವು ಅಧಿಕಾರಿಗ ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕತ್ತಿ ಗೆಜ್ಜೆ ತಂಡ ಲಭ್ಯವಿದೆ. ಗನ್ ಶಾಟ್ ಕಾವೇರಿ ಕಾಂಪ್ಲೆಕ್ಸ್, ಚಿಕ್ಕಪೇಟೆ, ವಿರಾಜಪೇಟೆ. ಮಾಲೀಕರು ದಿನೇಶ್ ಬೆಳ್ಯಪ್ಪ. ಕಾಲ್ 9880600392. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಈಕ್ವುಡ್ ಫರ್ನಿಚರ್ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಈಕ್ವುಡ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ರೈತ ಬಾಂಧವರೇ, ನಮ್ಮಲ್ಲಿ ಸ್ಟೀಲ್, ಹಸ್ಕವರ್ಣ, ಓಲಿಯೋಮ್ಯಾಕ್, ಹೋಂಡಾ, ವೀಡ್ ಕಟರ್, ಚೇನ್ಸಾ, ಸ್ಪ್ರೇಯರ್, ಅರ್ಥಾಗರ್, ಮಿಸ್ಟ್ ಬ್ಲೋವರ್, ಫೈಬರ್ ಮತ್ತು ಅಲ್ಯೂಮಿನಿಯಂ ಏಣಿಗಳು. ಕಾರ್ಬನ್ ಫೈಬರ್ನ ಅಡಿಕೆ ಮರಗಳಿಗೆ ಮದ್ದು ಸಿಂಪಡಣೆ ಮಾಡುವ 80 ಅಡಿ ಡೋಟಿಗಳು ರಿಯಾಯಿತಿ ದರದಲ್ಲಿ ಲಭ್ಯ ಹಾಗೂ 1 KVA ಇಂದ 30 KVA ತನಕ ಪೋರ್ಟೇಬಲ್ ಜನರೇಟರ್ ಲಭ್ಯವಿದೆ. ಈ ಎಲ್ಲ ಉಪಕರಣಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಿಕೊಡಲಾಗುವುದು. ಸಂಪರ್ಕಿಸಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಕಾಲ್ 8722044039 ಅಥವಾ 8105488086. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸಾಯಿ ಶಂಕರ ಪದವಿ ಕಾಲೇಜು ಪೊನ್ನಂಪೇಟೆಯಲ್ಲಿ ಪ್ರಥಮ ಬಿಕಾಂ ಮತ್ತು ಬಿಎ ಪದವಿಗೆ ಪ್ರವೇಶಾತಿ ಆರಂಭವಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 8050023422. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu. Or call 9611-55457. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ, ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಲಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ, ಪೂಣಚ, ಪೂವಯ್ಯ, 9980940222, ಇಲ್ಲೆಂಗಿ 9900707576. ಜೂನ್ 5ರಂದು ನಿಧನರಾದ ವಿರಾಜಪೇಟೆ ತಾಲೂಕು ಕೆದಮಳ್ಳೂರು ಗ್ರಾಮದ ದಿವಂಗತ ಬಿಜೆ ವೆಂಕಪ್ಪನವರ ಪತ್ನಿ ಸುಂದರಿ ಅವರ ಅತಿಥಿ ಕರ್ಮಾಂತರ ನಾಳೆ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಕೆದಮಳ್ಳೂರು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಊರಿನವರು, ನೆರೆಕರೆಯವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಗ ಗುರುವಪ್ಪ ಪೂಜಾರಿ, ಅಣ್ಣ, ಅಕ್ಕ, ಬಾವ, ಅಳಿಯಂದಿರು ಮತ್ತು ಮೊಮ್ಮಕ್ಕಳು ಕೋರಿದ್ದಾರೆ. 50ನೇ ದಿನತ್ರಟ್ಟಿ ಮೊಟ್ಟಿಟ್ಟುಂಡುಳ್ಳ ಕೊಡವ ಸಿನಿಮಾ ಧೈರ್ಯ ಇದೇ 16 ಪಿಂಜ 17 ಅಂಗ ಬ್ಯಾಳಾಚೆ ಬೊಳ್ಳ್ಯಾಚೆ ಟೀ ಶರ್ಟ್ ಗೆರಿ ಕೊಡವ ಸಮಾಜತ್ಲು 18 ಪಿಂಜ 19 ಅಂಗ ಚೆನಿಯಾಚೆ ನಾರಾಚೆ ಕುಟ್ಟಾ ಕೊಡವ ಸಮಾಜತ್ಲು ಮಜ್ಜನ 1:54 PM 7:00 ಪ್ರದರ್ಶನ ಕಾಂಬ ಸಿನಿಮಾ ನೋಟಿ ಒತ್ತಾಸೆ ತಾರಿಯಿಂದ ಕಟ್ಟಣಿತ ಧೈರ್ಯ ಕೊಡವ ಸಿನಿಮಾ ತಂಡ. ಇದೊಂದು ಪ್ರಕಟಣೆ. ಕಳೆದ ಭಾನುವಾರ ಅಮ್ಮತ್ತಿಯ ಬಿಳಗುಂದ ಗ್ರಾಮದ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ಬಳಿಯ ಮನೆಯೊಂದರಿಂದ ಕಂದು ಬಣ್ಣದ ಕಪ್ಪು ಪಟ್ಟೆ ಇರುವ 4 ವರ್ಷದ ಬ್ರೈನರ್ ಹೆಸರಿನ ಸಾಕು ನಾಯಿಯೊಂದು ತಪ್ಪಿಸಿಕೊಂಡಿದೆ. ಮಾಹಿತಿ ನೀಡಿದಲ್ಲಿ ನಗದು ಬಹುಮಾನ ನೀಡಲಾಗುವುದು. ಸಿಕ್ಕಿದವರು ಸಂಪರ್ಕಿಸಿ 9008257514. ಸೇವಾ ಮಾಹಿತಿ. ಮರಗೋಡು ಬಕ್ಕ ಗ್ರಾಮದ ಪಚ್ಚರಂಡ ಗಣಪತಿ ಅಯ್ಯಂಗ ಇಂದು ಪೊಲಕ ಮರಣಪಟ್ಟಿತು. 57 ಬಯತ ಪಚ್ಚರಂಡ ಗಣಪತಿ ಅಯ್ಯಂಗಡ ದಪನ ಕಾರ್ಯ ನಾಳೆ ಪೊಲಕ 10 ಗಂಟೆಗೂ ಮರಗೋಡು ಬಕ್ಕ ಗ್ರಾಮದ ಅಯ್ಯಂಡ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನುಳ್ಳು ಮಳುವಂಡ ಗಾಯನ ದಿನೇಶ್. ಸುದ್ದಿ ವಿವರ. ಜಿಲ್ಲೆಲೆ ಕನ್ನಡ ಪಾಚನ ಎಲ್ಲರೂ ಪಡಿಪನ ಕ್ಯಾಂಡುವೆಂಗಿ ಗಡಿ ಭಾಗದಲ್ಲಿ ತರಬೇತಿ ಕಾರ್ಯಕ್ಕ ನಡೆದುಕೊಂಡು ಕನ್ನಡ ಅನುಷ್ಠಾನಕ್ಕೆ ಸಂಬಂಧಪಟ್ಟನಕ್ಕೆ ನಗರ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಲಿ ಇಂದು ಚರ್ಚೆ ನಡೆದತ್ತು. ಏದೇ ಪಾಜಲೆ ತಕ್ಕ ಪರಂದಕ್ಕೋ ಕನ್ನಡ ಪಾಜಲೆ ಉತ್ತರ ಕೊಡ್ತಕ್ಕ ಪ್ರತಿಯೊಬ್ಬನು ಕನ್ನಡ ಪಾಜ ಪಡಿಪಕ್ಕ ಸಾಧ್ಯ ಅಪ್ಪ ಅಂದ ಜಿಲ್ಲಾಧಿಕಾರಿ ಸಲಹೆ ಕೊಡ್ತತ್ತು. ಕನ್ನಡ ನಾಮಫಲಕತ್ನ ಬಳಸಿದ್ದು ಸರ್ಕಾರದ ನಿಯಮತ್ನ ಪಾಲನೆ ಮಾಡುಂಡು ಅವಣ್ಣಚ್ಚಿ. ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯ ಎಸ್ ಮಹೇಶ್ ಅವು ತಕ್ಕ ಪದಿತ್ ರಾಷ್ಟ್ರೀಕೃತ ಬ್ಯಾಂಕ್ ಕನ್ನಡ ಪಾಜನ ಬಳಕೆ ಮಾಡಿತ್ ಜಾಗೃತಿ ಕೊಂಡಪ್ಪನಕ್ಕೆ ಮಾಡೋಂಡು ಎಲ್ಲಾ ಅಂಗಡಿಲೂ ಕಡ್ಡಾಯವಾಯಿತು ಕನ್ನಡ ನಾಮ ಫಲಕತ್ರ ಬಳಕೆ ಮಾಡುವುದು ಅಣ್ಣಚ್ಚಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ರಾಜಗೋಪಾಲ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಂಗ ಹಾಜರಿಂಜತ್. ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ನೆಲ್ಲಿಯುದಿಕ್ಕೇರಿ ಮುತ್ತಪ್ಪ ಯುವ ಕಲಾ ಸಂಘ ಪಿಣ್ಯ ರೆಡ್ ಕ್ರಾಸ್ ಸಂಸ್ಥೆ ಎಂಡಕೂಟ ನಿಲ್ ನೆಲ್ಲಿಯುದಿಕ್ಕೇರಿ ಕೃಷಿಪತ್ತಿನ ಸಹಕಾರ ಸಂಘದಲ್ಲಿ ವಿಶ್ವ ರಕ್ತದಾನಿಯ ದಿನಾಚರಣೆ ಕಾರ್ಯಕ್ರಮ ಪಿಣ್ಯ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆದತ್ತು. ನೆಲ್ಲಿಯುದಿಕ್ಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಜಾಥಾ ನಡೆದತ್ತು. ಆಲೂರು ಸಿದ್ದಾಪುರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಘದ್ರ ಆದ್ಮೇಲೆ ಟಾಟಾ ಟೆಕ್ನಾಲಜಿ ಲಿಮಿಟಿಂಗ್ ರ ಕೂಟ ಆದ್ಮೇಲೆ ಚಾಯಿಕೂಟ್ನ ತಾತ್ನಿಕ ಕೇಂದ್ರದಲ್ಲಿ ಲೋಕಾರ್ಪಣಾ ಕಾರ್ಯಕ್ರಮ ಇದೇ ನಾಳಾಂಕಿ ಇರುವುದಂಗ ಮಜ್ಜನ 1:30 ಆನ್ಲೈನ್ಲಿ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡುವ. ರಾಜ್ಯದ ಮುಖ್ಯಮಂತ್ರಿ ಉನ್ನತ ಶಿಕ್ಷಣ ಸಚಿವಂಗ ಜಿಲ್ಲೆಯ ಸಂಸದಂಗ ಶಾಸಕಂಗ ಜಿಲ್ಲಾ